ಗ್ರಾಮಾಂತರಂಗ. ಕೇಳುಗರೆ, ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿರುವ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮೈನಳ್ಳಿ ಗ್ರಾಮದ ಮಂಜುನಾಥ ಬಡಿಗೇರ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಮೈನಳ್ಳಿ ಗ್ರಾಮದ ಮಂಜುನಾಥ ಅಂತಕ್ಕಂಥವರು ನಮ್ಮೊಟ್ಟಿಗಿದ್ದಾರೆ. ಇವರು ಮೂಲತಃ ಕೃಷಿಕರು, ಜೊತೆಗೆ ಬಡಿಗೆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಕಮ್ಮಾರಿಕೆ ವೃತ್ತಿಯನ್ನು ಸಹಿತ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅವರ ಕೃಷಿ ಮತ್ತು ಈ ಬಡಿಗೆ ವೃತ್ತಿಯ ಬಗ್ಗೆ ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಮಂಜುನಾಥ್ ಅವರೇ, ಮುಖ್ಯವಾಗಿ ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ವೃತ್ತಿ ಯಾವುದು? ಇದು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥದ್ದು? ನಮ್ಮಪ್ಪರ್ಲಿಂದ ಬಂದಿತ್ತು ಸರ್. ಇದು ನಿಮ್ಮ ತಾತನವರು? ನಮ್ಮ ಅಪ್ಪನ ತಂದೆಯೇ ಮಾಡಿದ್ದೀನಿ ಸರ. ಅವರು ತೀರ್ಕೊಂಡಿಂದೆ ನಾವು ಅಪ್ಪರ್ ಮಾಡ್ಕೊಂತ ಬಂದರು. ಅವ್ರು ನಾವು ಅಪ್ಪರ್ ಹೋಗಿಂದ ನಾವು ಮಾಡ್ಕೊಂತ ಬಂದಿವಿ ಸರ. ಈ ಮಡಿಗೆ ವೃತ್ತಿ ಅಂದರೆ ಏನೇನು ಕೆಲಸ ಮಾಡ್ತೀರಿ ನೀವು? ಈ ರೈತರದೊಂದು ಐತ್ರಿ ಸರ, ಮತ್ತೆ ಮಡಿಗೆ ಮಾಡ್ತೀವ್ರಿ. ಅಂದ್ರೆ ಮಡಿಗೆ ಅಂದ್ರೆ ಮತ್ತೆ ಮನೆ ಹಾಕ್ತೀವಿ. ಮನೆ ಹಾಕ್ತೀರಿ? ಹ್ಞೂ ಸರ್. ಅಂದ್ರೆ ನಿಮ್ಮ ಈ ಕೊಪ್ಪಳ ಜಿಲ್ಲೆಯಲ್ಲೆಲ್ಲ ಈ ಮನೆಗಳಲ್ಲಿ ಕಟ್ಟಿಗೆ ತೀರು ಕಂಬ ಇಂಥವೆಲ್ಲ ಜಾಸ್ತಿ? ಹ್ಞೂ ಸರ್. ಅಂಕಣ ಮನೆಗಳು ಜಾಸ್ತಿ? ಹ್ಞೂ ರೀ, ಅಂಕಣ ಮಾಡೋದು ಜಾಸ್ತಿ ಸರ್. ಅಲ್ಲಿಂದ ಮತ್ತೆ ರೈತರದು ಕುಂಟಿ ಕೂರ್ಗಿ ಅಲ್ಲಿಂದ. ಈಗ ನನಗೆ ಬಹಳ ಮುಖ್ಯವಾಗಿ ನಿಮ್ಮ ಜೀವನ ನಡೀತಾ ಇರೋದು ಈ ವೃತ್ತಿಗಳ ಮೇಲೆನೆ. ಹೌದು ಸರ್. ಅಲ್ವಾ? ಹೌದು. ಈಗ ನೀವು ಬಡಿಗೆಯರಾಗಿ? ಹ್ಞೂ ರೀ ಸರ್. ಮಡಿಗೆ ಅಂತ ಹೇಳಿದ್ರಿ? ಹ್ಞೂ ಸರ್. ಮಡಿಗೆ ಅಂದ್ರೆ ಮನೆ ಕೆಲಸ? ಹೌದು ಸರ್. ಕಟ್ಟಿಗೆ ಸಾಮಾನುಗಳನ್ನು ಬಳಸ್ಕೊಂಡು ಮನೆ ಕಟ್ಟೋ ಕೆಲಸ ನಿಮ್ದು? ಹ್ಞೂ ಸರ್. ಹೌದಲ್ವಾ? ಹ್ಞೂ ಸರ್. ಏನೇನು ಮಾಡ್ತೀರಿ ನೀವು, ಯಾವ ಥರದ ಬೇಡಿಕೆ ಇದೆ ನಿಮ್ಮ ಭಾಗದಲ್ಲೆಲ್ಲ? ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ಥರದ ಬೇಡಿಕೆ ಇದೆ? ಮನೆ ಸರ್. ಮನೆಗೆ ಮನೆ ರೈತರಿಂದ ಮತ್ತೆ ಕಿಡಿಕೆಲೆ ಬಾಗಲ ಅಲ್ಲಿಂದ ಮಡಿಗೆ ಹಾಕ್ತೀವಿ ರೀ. ಮಡಿಗೆ ಅಂದ್ರೆ ಏನದು? ಇದು ಸರ ಕಂಬ ತಲಿ ಬೋದು ಅಡ್ಡಿ ಅಂತ ಬರ್ತದೆ ಸರ್. ಬರ್ತದೆ ಅದಕ್ಕೆ ರೀ ಸರ್ ಮಡಿಗ್ರಿ. ಮಡಿಗೆ ಅದು ಖಂಡ್ಯದ ಮಡಿಗೆ ಅಂತಾರೆ ಸರ್. ಅದು ಸಾದಾ ಮಡಿಗೆ ಅಂದ್ರೆ ತೀರು ಪಟಿಕಲ್ ರೀ. ಇದರಲ್ಲಿ ಎರಡಿದಾವೆ? ಹ್ಞೂ ಸರ್. ಕಂಡೆಲ್ ಮಡಿಗೆ ಒಂದು. ಹೌದು ಸರ್. ಆಮೇಲೆ ಸಾದಾ ಒಂದು. ಸಾದಾ ಅಂದ್ರೆ ತೀರು ಪಾಟೆಕಲ್ ಸರ್. ತೀರು ಪಾಟೆಕಲ್. ಹ್ಞೂ ಸರ್. ಕಂಡೆಲ್ ಮಡಿಗೆಯಲ್ಲಿ ಏನೇನು ಕೆಲಸ ಇರ್ತದೆ? ಕಂಡೆಲ್ ಮಡಿಗೆ ಅಂದ್ರೆ ಸರ ಇಂದ ಕಂಬ ಬರ್ತಾರೆ, ಲೆಗ್ಗಿ ಬರ್ತಾ, ಲೆಗ್ಗಿ ಮೇಲೆ ಹಲಿಗೆ ಬರ್ತದೆ ಸರ. ಅದ್ರ ಮೇಲೆ ತೊಲಿ ಬರ್ತಾರೆ, ತೊಲಿ ಮೇಲೆ ಬೋದು ಅಡ್ಡಿ ನಗಂದಲಿಗೆ ಬರ್ತದೆ ಸರ್. ಇದೆಲ್ಲದು ಕಟ್ಟಿಗೆಯನ್ನು ಅವಲಂಬಿಸ್ಕೊಂಡಿರತಕ್ಕಂಥ ಕೆಲಸ. ಹೌದು ಸರ್. ಕಟ್ಟಿಗೆ ಮಾರುಕಟ್ಟೆ ನಿಮ್ದೇ ಇದೆಯಾ ಅಥವಾ ಮನೆಯವರು ಬೇರೆ ಕಡೆಯಿಂದ ತರ್ತಾರ? ಇಲ್ಲ ಸರ್, ಬೇರೆ ಕಡೆ ಸಾಯಿಮಿಲ್ಗೆ ಹೋಗ್ತಾರ ರೀ ಸರ್. ರೈತರ ಅವರು ಮನೆ ಓನರ್ ಕರ್ಕೊಂಡು ಹೋಗ್ತಾನೆ ರೀ. ಕರ್ಕೊಂಡೋಗಿ ನಾವು ಇಷ್ಟು ಅಂತ ಸೈಜ್ ಕೊಡ್ತಾರೆ ಸರ್. ಅವ್ರು ಆಮೇಲೆ ಖರೀದಿ ಮಾಡ್ಕೊತಾರೆ. ಆ ಒಂದು ರಂಧ ಹೊಡೆಸ್ಕೊಂಡು ಬಂದು ಆಯ್ತು ತಗೊಂಡು ಮಡಿಗೆ ಮಾಡ್ತಾರೆ ಸರ್. ಕಟ್ಟಿಗೆ ಆಯ್ಕೆಯಲ್ಲಿ ನಿಮ್ಮ ಪಾತ್ರನೂ ಇರುತ್ತೆ? ಹೌದು ಸರ್. ಹೌದಾ? ಹೌದು. ಹಾಗಾದರೆ ಒಂದು ಮನೆಗೆ ಹ್ಞೂ ರೀ ಯಾವ ಯಾವ ಕಟ್ಟಿಗೆಗಳನ್ನು ಬಳಕೆ ಮಾಡ್ತಾರೆ ಅಂತ? ಬೇವಿನ ಸರ್. ಬೇವಿಂದ ಬೇವಿಂದ ಚೊಕ್ಕ ಬೇವು ಮತ್ತು ಆ ಕಟ್ಟಿಗೆ ಕಲ್ಸಂಗಿಲ್ಲ ಸರ್. ಅದ ಹೌದಾ? ಹ್ಞೂ ರೀ. ಕೂಡಿಸೋದಿಲ್ಲ ಬೇರೆ ಯಾವುದಾದ್ರೂ ಬಳಕೆ ಆಗ? ಇಲ್ಲ ಸರ್, ಬೇರೆ ಬೇರೆ ಅಲ್ಲಿ ಬೇವಿಂದೇ ಗಟ್ಟಿ. ಬೇವಿಂದೇ ಬೇಕು ಸರ್. ಎಲ್ಲದಕ್ಕೆ? ಎಲ್ಲದಕ್ಕೆ ಬಾಗಿಲ ಕಿಟಕಿ ಸಾಗುವಣಿ ಆಗ್ತೈತೆ ಸರ್. ಡೋರ್ ಗಿಡ ಮಾಡಿದ್ರೆ ಒಣಿದ ಹಾಕ್ತೀವಿ ರೀ. ಕಿಟಕಿಗಾದರೂ ಒಂದಿದ್ದು ಹಾಕ್ತೀವಿ. ಈ ಮಡಿಗೆ ಅಂದ್ರೆ ಒಂದಷ್ಟೇ ಬೇವಿನ ಸರ. ಮಡಿಗೆ ಕೆಲಸಕ್ಕೆ ಬೇವಿನ ಮರನೇ ಬೇಕು? ಹೌದು ಸರ್. ಹೌದಾ? ಹ್ಞೂ ಸರ್. ಈಗ ಆ ಮರ ಬಳಕೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಆ ಮರ ಹೆಂಗಿರಬೇಕು? ಅಂದರೆ ಕಟಾವ್ ಆಗಿ ಎಷ್ಟು ದಿನಗಳಾಗಿರ್ಬೇಕು, ಎಷ್ಟು ವರ್ಷಗಳಾಗಿರ್ಬೇಕು? ಒಂದು ವರ್ಷ ಇದ್ರೆ ನಡೀತದ? ಇಲ್ಲ ಸರ್, ಕಟಾವ್ ಮಾಡಿಸಿ ಒಂದು ವರ್ಷದ ಮೇಲೆ ಇರಬೇಕು ಅನ್ನ ಕೊರಿಸ್ತು ಸರ್. ಕೊರಿಸಿ ಆಮೇಲೆ ತಗೊಂಬಂದು ಅನ್ನ ಒಂದು ವಾರದೊಳಗೆ ಮಾಡ್ತೀವಿ ಸರ್ ಅದನ್ನ. ಅದಷ್ಟೊಂದಂತಲೇ ಅರವಳಿ ಬರ್ತದೆ ಸರ್ ಅದು. ನೋಡಿ, ಈಗ ಈ ಥರದ ಕಟ್ಟಿಗೆಯಿಂದ ಅಂಕಣದ ಮನೆಗಳನ್ನು ಕಟ್ಟಿರೋದು ಇದೆಯಲ್ಲ? ಹ್ಞೂ ಸರ್. ತುಂಬ ಹಳೆಯವಿದ್ದಾವೆ ನಿಮ್ಮ ಜಿಲ್ಲೆಯೊಳಗೆ? ಹೌದಲ್ವಾ? ಹ್ಞೂ ರೀ. 60 ವರ್ಷ 70 ವರ್ಷ ಬಾಳ್ತವೆ? ಹೌದು ರೀ. ಅದಕ್ಕಿಂತ ಜಾಸ್ತಿ ಬಾಳ್ತವೆ? ಏ ಬಾತ ಸರ್, ಒಂದು 70-80 ಮೇಲೆ ಜಗ್ತದೆ ಸರ್. ಜಗ್ತದೆ? ಹ್ಞೂ ಸರ್. ಈಗ ಈ RCC ಮನೆಯ ಕಲ್ಚರ್ ಇದೆಯಲ್ವಾ, ಹ್ಞೂ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಸರ್? RCC ರೀ ಹಾಕ್ಸಿದ 30 ವರ್ಷಕ್ಕೆ ಅಪ್ಪಳಿ ಉಸ್ತತ್ತೆ ಸರ್ ಅದು. ಇದು ನಮ್ದು ಉತ್ಸಂಗಿಲ್ಲ ಸರ್ ಇದು. ಈಗ ಏನಂದ್ರೆ ನಮ್ಮ ಹಳ್ಳಿ ವಾತಾವರಣದಾಗ ಮಡಿಗೆ ಮಾಡಿ ಅದ್ರ ಮೇಲೆ ಪಡಿಜಂತಿ ಹಾಕಿ ಅದ್ರ ಮೇಲೆ ಕಲ್ಲು ಹಾಕಿ ಅದ್ರ ಮೇಲೆ ಆರ್ಸಿ ಶಾಕ್ಸ್ ಸರ್, ಅದೇನು ಸಿಗಂಗಿಲ್ಲ ಸರ್. ಸೋರೋದು ಇಲ್ಲ ಇಲ್ಲ ಇಲ್ಲ ಸರ್, ಏನೇನು ಇಲ್ಲ ಇಲ್ಲ. ನೋಡಿ ಇಂಥ ಒಂದು ಟೆಕ್ನಾಲಜಿ ನಮ್ಮ ಹಳ್ಳಿಗಳಲ್ಲಿ ಇದೆ ಅಲ್ವಾ ಇದು? ಹೌದು ಸರ್, ಇದು ಹಳ್ಳಿ ಹೊರಗೆ ಮತ್ತೆ ಈ ಪೇಟ್ಯಾಗ ಹಾಕ್ಸಲ್ರಿ. ಬರೀ ಏನಂದ್ರ ಇಟ್ಟಂಗಿಂಡಿ ಕಡಿಸಿ ಮ್ಯಾಲೆ ಆರ್ಸಿ ಹಾಕಿ ಬಣ್ಣ ಹಚ್ಚಿ ಹೋಗ್ತಾರ್ರಿ. 30 ವರ್ಷಕ್ಕೆ ಅವ್ರು ಮತ್ತೆ ಮತ್ತೆ ಮನಿ ಚೇಂಜ್ ಮಾಡ್ತಾರೆ ಸರ್, ನಮಗೆ ಚೇಂಜ್ ಮಾಡಂಗಿಲ್ಲರಿ ಸರ್. ಅದೇ ನಾವು ನೋಡಿದಾಗ, ನಾನು ಸುತ್ತಾಡಿದಾಗೆ ನೋಡಿದಾಗೆ ಈ ಥರದ ಮನೆಗಳು ತುಂಬ ಹಳೆಯವು ಹಾಗೆ ಇದ್ದಾವೆ. ಕೆಲವು ಮನೆಗಳಲ್ಲಂತೂ ಕಟ್ಟಿಗೆಗಳನ್ನು ಕಚ್ಚಾ ಹಂಗೆ ಹಾಕಿರ್ತಾರೆ. ಹೌದು ಸರ್, ಅವುಗಳೇನು ಸೋರೋದು ಆಗಲಿ ಅದು ಏನು ಆಗೋದಿಲ್ಲ. ಇಲ್ಲ ಸರ್, ಅವಾಗಿನೂ ಹಂಗದವ್ರಿ ಸರ್. ಈಗ ಒಂದು ಸ್ವಲ್ಪ ಸೋಕಿ ಬಂದಾಗಲ್ಲ ಸ್ವಲ್ಪ ಒಂದ್ಸಲ ನೈಸ್ ಮಾಡಿ. ಹ್ಞೂ ಸರ್, ಅವಾಗಿಂದು ಬೇರೆ ರೀ, ಈಗಿಂದು ಬೇರೆ ಆಗ್ತೈತ್ರಿ. ಈಗೆಲ್ಲ ಕಟಿಂಗ್ ಮಾಡಿಕೊಂಡು ಇಷ್ಟ ನಮ್ಗೆ ಇರಬೇಕಪ್ಪ ಅಂತ ಹೇಳ್ತಾರೆ ಸರ್. ನೋಡಿ, ಈ ಕೆಲಸಕ್ಕೆ ಕಾನ್ಸಂಟ್ರೇಷನ್, ನಿಮ್ಮ ಗಮನ ಮತ್ತೆ ನಿಮಗೆ ಸಹಾಯ ಮಾಡೋರು ಇವೆಲ್ಲ ಬೇಕು. ಹೌದು ಸರ್. ಯಾರ್ಯಾರು ತೊಡಿಕೊಳ್ತೀರಿ ಕೆಲಸ ಮಾಡೋದು ನೀವು? ಈಗ ಒಬ್ಬರೇ ಮಾಡೋಕ್ಕಾಗಲ್ಲ ಸರ್. ಆಗಲ್ಲ, ಈಗ ಮನಿ ಓನರ್ ಒಬ್ರು ಇರ್ತಾರೆ, ಅಲ್ಲಿಂದ ನಾವು ಬಾಡಿಗೆರನ್ನ ಒಂದು ಇಬ್ರು ಮೂವರ್ ಕೂಡ್ಕೊಂತೀರಿ. ಕೂಡ್ಕೊಂಡು ಮತ್ತೆ ಎಲ್ಲರು ಕಲ್ತು ಮಾಡ್ತೀರಿ ಸರ್. ಒಬ್ರಿಗೆ ಆಗೋದಿಲ್ರಿ ಸರ್. ಎಷ್ಟು ದಿನದ ಕೆಲಸ ಇವು ನಿಮಗೆ? ಇದು ಒಂದು 15 ದಿನ ಆಗ್ತದೆ ಸರ್. ಈಗ ಈಗ ನಾವು ಕೂತಿರೋ ಜಾಗ ಇದು, ಇದು ಎಷ್ಟು ಅಂಕಣದ ಯಜಮಾನ್ರಿ? ಇದು 5 ಅಂಕಣ ಸರ್. ಇದು ನೀವೇ ಮಾಡಿರೋದು? ಹೌದು ಸರ್. ಎಷ್ಟು ವರ್ಷಗಳ ಹಿಂದೆ ಮಾಡಿದ್ರಿ ಇದು? ಒಂದು 8 ವರ್ಷ ಆಯ್ತು ಸರ್ ಮಾಡಿ ಇದನ್ನ. ಮಾಡಿ ಆಗ ಎಷ್ಟು ದಿನಗಳು ಹಿಡೀತಿ ಇದನ್ನ ಮಾಡಲಿಕ್ಕೆ? ಒಂದು 15 ದಿವಸ ಆಗ್ತದೆ ಸರ್. 15 ದಿನದಿಂದ ಕೊಡ್ಬೇಕು ಸರ್ ಅವ್ರಿಗೆ. ಕೊಡ್ಬೇಕು ಇಂಥ ಟೈಮ್ಗೆ ನಮ್ಗೆ ಮನೆ ಒಪ್ಲಿಂಗ್ ಐತಪ್ಪ, ನಮ್ಗೆ ಎಷ್ಟು ಆಗಲಿ ರಾತ್ರಿ ಮಾಡ್ರಿ ಅಂತಂದು ಹೇಳ್ತಾರೆ ಸರ್. ಆಯ್ತು ಕೊಡ್ದೂರು ಅಂತ ಹೇಳ್ತಾರೆ ಸರ್. ಇದಕ್ಕೆ ಆಯುಷ್ಯ ಜಾಸ್ತಿ ಬೇವಿನ ಗಿಡದ? ಹೌದು ಸರ್. ಇದು ಹುಳ ತಂಗಿಲ್ಲ? ಹುಳ ಹತ್ತಲ್ಲ. ಇಲ್ಲ, ಮಳೆಗೆ ಗಿಡಗೆ ಅದು ಬಾಗವಲ್ಲ? ಇಲ್ಲ ಸರ್. ಬೆಂಡಾಗಲ್ಲ? ಬೆಂಡಾಗಂಗಿಲ್ಲ. ಎಲ್ಲ ವಜ್ಕಟ್ ಹಾಕಿರ್ತು ಸರ್. ಎಲ್ಲ ಒಂದು ಸ್ವಲ್ಪ ಪಿಂಡ ಆಗಿ ಕಟ್ ಮಾಡ್ಸಂತವ್ರೆ, ಅಲ್ಲಿಂದ ಒಂದು ದಪ್ಪ ಸೈಜ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಮ್ಯಾಲೆ ಭಾರ ಹೋರ್ಬೇಕಲ್ಲ ಸರ್. ಭಾರ ಹೋರ್ಬೇಕು? ಭಾರ ಹೋರ್ಬೇಕು ಅಂದ್ರೆ ಈಗ ಇಲ್ಲಿ ಏನೇನಿದೆ ಇದರಲ್ಲಿ? ಕಂಬ ಇದೆ, ಕಂಬದ ಮೇಲೆ ಇದು ಕಂಬದ ಮೇಲೆ ಸರ್ ಒಂದು ಹಣಿಮಣಿ ಅಂತ ಕೊಡ್ತಾರೆ ಸರ್. ಹಣಿಮಣಿ ಅಂದ್ರೆ ಇಲ್ಲಿ ಸಣ್ಣ ಸಿಂಬಿ, ಅದ್ರ ಮೇಲೆ 2 ಬೋದ್ ಅದಾವ ಸರ್. ಆ ಒಂದು ಇದು ನಾಗಂದೆಲಿಗೆ ಸರ್, ಅದ್ರ ಮೇಲೆ ತೊಲಿ ಹಾಕಿ ತೊಲಿ ಮೇಲೆ ಪಟ್ಟಿ ಜಯಂತಿ ಹಾಕ್ತಾರೆ. ಪಟ್ಟಿ ಜಯಂತಿಗೆ ಚೀರ ಬಂದು ಇಳಿಸಿ ಅಲ್ಲಿಂದ ರಿಪೇರ್ ಕಟ್ಟಿಸಿ ಮತ್ತೆ ಗೋಂಡಿಯಾರು ಕಲ್ಲು ಹಾಕ್ತಾರೆ ಸರ್. ಅದ್ರ ಮೇಲೆ ಅವರು ರಾಡ್ ಹಾಕಿ ಆರ್ ಸಿ ಸಿ ಕಾಂಕರ್ ಹಾಕ್ತಾರೆ ಸರ್. ಈ ತರದ ಮನೆಗಳ ಮೇಲೆ ಮತ್ತೆ ಮೇಲೊಂದು ಮನೆ ಕಟ್ಕೋಬೋದಾ? ಹಾ, ಕಟ್ಬೋದು ಸರ್. ಭಾರ ಎಲ್ಲ ತಗೊಂತೈತ್ರಿ? ಓಹೋ, ತಡಿತೈತ್ರಿ. ಯಾಕಂದ್ರೆ ಇಲ್ಲಿ ಒಳಗೆ ಇಲ್ಲಿ ಮೊದಲಾಗ ಬುನದಿನ ಬಿಗಿ ಮಾಡಿರ್ತಾರೆ, ಆಮೇಲೆ ಕಂಬ ಗಿಂಬ ಕೊಟ್ಟು ಎಲ್ಲ ಇದನ್ನ ಮಾಡಿರ್ತಾರೆ, ಅದರಂತ ಭಾರ ಹೋರಂಗ ಮಾಡಿರ್ತಾರೆ ಮೇಲೆ. ಈಗ ಈ ವೃತ್ತಿ ಇನ್ನೂ ಬೇಡಿಕೆಯಲ್ಲಿದೆಯಾ ಈಗಿನ ಇತ್ತೀಚಿನ ದಿನಮಾನಗಳಲ್ಲಿ? ಕೇಳ್ತಾರೆ. ಇನ್ನು ಮುಂದೆಯೂ ಮಾಡಬಹುದು ಅಂತ ಅಂದ್ರೆ ಮೊದಲಿಗೂ ಈಗೂ ನಿಮ್ಮ ಕೆಲಸ ಹಾಗೆ ಉಳಿದಿದೆಯಾ? ಬೇಡಿಕೆ ಇದೆಯಾ ನಿಮ್ಗೆ? ಬೇಡಿಕೆ ಸಿಗ್ತಾ ಇದೆಯಾ? ಐತ್ರಿ ಸರ್, ಇದೆ. ಈಗಾದ್ರೆ ಐತೆ ಸರ್. ವರ್ಷದಲ್ಲಿ ಎಷ್ಟು ಸಿಗ್ತವೆ ಈ ಥರದ್ದು? ವರ್ಷದಾಗ 2-3 ಸಿಗ್ತಾವೆ ಸರ್. ಎಲ್ಲ ಅಂದ್ರೆ ಮತ್ತೆ ನಮ್ಮ ಬಡಿಗೇರ್ ಮಂದಿ ಭಾಳ ಮಂದಿ ಇರೋದಾರೆ, ಅವ್ರಿಗೆ ಒಂದು 4 ನಮ್ಗೆ ಒಂದು 4 ಸಿಗ್ತಾವೆ ಸರ್. ಸಿಗ್ತವೆ ನೋಡ್ರಿ. ಮತ್ತೆ ಮಳೆಗಾಲ ಬಂದ್ರೆ ಇವ್ರ ಮಡಿಗೆ ಮುಗಿಸಿ ರೈತರದ್ದು ಮಾಡ್ತಾರೆ ಸರ್. ಮಳೆಗಾಲದಲ್ಲಿ ನಿಮ್ಮ ಕೆಲಸ ನಡೆಯಲ್ಲ ಇದು? ಇಲ್ಲ ಸರ್, ರೈತರದ್ದು. ರೈತರದ್ದು ಮಾಡ್ತೀವಿ ನೋಡ್ರಿ ಮಳೆಗಾಲ ಬರೋದಕ್ಕಿಂತ ಮುಂಚೆ. ಈ ಮಡಿಗೆ ಕೆಲಸ ಮಾಡೋದು ಬೇಸಿಗೆಯಲ್ಲಿ ಮಾತ್ರ? ಹ್ಞೂ ಸರ್. ಆಮೇಲೆ ಬೇರೆ ದಿನಗಳಲ್ಲಿ ಮಾಡ್ಲಿಕ್ಕೆ ಆಗಲ್ಲ? ಇಲ್ಲ ಸರ್, ಮಳೆಗಾಲದಿಂದ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕಟ್ಟಿಗೆ ಕೆಲಸಗಳು ಇವು. ಈಗ ಹೊರಗೆ ಹಾಕ್ಬೇಕಾದ್ರೆ ಕಟ್ಟಿಗೆ ತೊಯ್ದೈತ್ರಿ, ಮುಚ್ಚಕ್ಕಾಗಲ್ಲ ರೈತರಿಗೆ. ಅದಕ್ಕೆ ಇದನ್ನ ಬ್ಯಾಸಗಿದಿಂದ ಮಾಡ್ತಾವೆ ಸರ್. ಸರಿ, ಅದ್ರ ಜೊತೆಗೆ ನಿಮ್ದು ಕುಲುಮೆ ಇದೆ ಅಂತ ಕೇಳಿದೆ. ಹೌದಲ್ವಾ? ಕುಲುಮೆ ಇದೆ. ಹ್ಞೂ. ಕುಲುಮೆ ಕೆಲಸದಲ್ಲಿ ಏನೇನು ನಿಮ್ಮ ಹಳ್ಳಿಗಳಲ್ಲಿ ಏನೇನು ಮಾಡ್ತೀವಿ? ಈಗ ರೈತರಿಗೆ ಬೇಕಾದ ಸಾಮಾನ್ ರೀ ಏನೇನು ಬೇಕಾಗ್ತವೆ ಈಗ? ಕುಡುಗೋಲು, ಕಡ್ಲೆ, ಅಲ್ಲಿಂದ ಕುಂಟಿ, ರಂಟೆ ಮುಂಜೋಣ, ಬಾಗುದ್ಲಿ, ಹಾರಿಕೋಲು ರೀ ಸರ್. ಎಲ್ಲದು ರೈತರಿಗೆ ಏನು ಸಾಮಾನು ಬರ್ತಾ ಅದನ್ನಷ್ಟು ಮಾಡ್ಬೇಕು ಸರ್. ಈ ಬಂಡಿ ಇದು ಗಾಲಿದು? ಆಯ್ತು ಸರ್. ಈಗ ಮಾಡ್ದ ಸರ್. ಏನಂತಾರೆ ಅದಕ್ಕೆ? ಇದು ಬಂಡಿ, ಚಕ್ಡಿ. ಚಕ್ಡಿ ಹ್ಞೂ. ಅದಕ್ಕೆ ಗಾಲಿಗೆ? ಗಾಲಿಗೆ ರೀ. ಕಬ್ಬಿಣದ ಒಂದು ಹಳಿ ಇರ್ತದೆ, ಹಳಿ ಹಾಕಿವ್ರಿ ಸರ್. ಅದು ಎಣಸೋದು ಅದು ಇದೆಯಾ? ಅದಕ್ಕೆ ರೀ ಸರ್ ಕುಂಬ ಬಡ್ದು ಮತ್ತೆ ಹಲ್ಲು ಹಾಕಿ ಅದ್ರ ಮೇಲೆ ಬೂಟೆ ಹಾಕಿ ಅದ್ರ ಮೇಲೆ ಮತ್ತೆ ಹಳಿ ಹಾಕ್ಬೇಕು ಸರ್. ಅಲ್ಲ, ಈಗಲೂ ಚಕ್ಡಿ ಬಂಡಿಗಳು ಬಳಕೆ ಈಗ ಕಡಿಮೆ ಆಗಿದೆ ಸರ್. ಈಗ ಇಲ್ಲಿ ಎಲ್ಲ ರೈತರಿಗೆ ಮತ್ತೆ ಸಿಗೋದಲ್ಲಲ್ರಿ. ಈಗ ಟೈರ್ ಬಂಡಿ ತೊಂದರೆ ಸರ್. ಈಗ ಒಬ್ಬೊಬ್ರು ಹೋದರು ಸರ್, ಒಬ್ಬರು ಇಲ್ಲ ಸರ್. ಸೊ ಕಮ್ಮಾರಿಕೆಯಲ್ಲಿ ರೈತರಿಗೆ ಬೇಕಾಗುವಂಥ ಕೊಡ್ಲಿ, ಕುರ್ಚಿಗಿ, ಹಾರಿಕೋಲು, ಕುಡುಗೋಲು, ಗುದ್ಲಿ ಇಂಥವೆಲ್ಲ ಮಾಡ್ತೀರಿ. ಕೆಲವು ಹಣಿಸೋ ಕೆಲಸಗಳೆಲ್ಲ ಮಾಡ್ತೀರಿ. ಹ್ಞೂ ಸರ್. ಅದ್ರ ಜೊತೆಗೆ ರೈತರಿಗೆ ಕಟ್ಟಿಗೆ ಸಾಮಾನುಗಳೆಲ್ಲ ಬೇಕಾಗ್ತದಲ್ವಾ? ರಂಟೆ ಏನೇನು ಬೇಕಾಗ್ತವೆ? ರಂಟ್ರಿ, ಕೂರಿಗಿ, ಅಲ್ಲಿಂದ ಕುಂಟಿ, ಎತ್ತಿಗೆ ಉಡೋದು ನಗರಿ, ಮತ್ತೆ ಅಲ್ಲಿಂದ ಸಣ್ಣ ಬಿತ್ತಿ ಆಗಿಂದೆ ಎಡಿ ಗಡ್ಡಿ ಅಂತ ಒಡೆಯ ಒಂದು ಸಣ್ಣ ಕುಂಟಿ ಬರ್ತದೆ ಸರ್, ಅವನು ಮಾಡ್ಬೇಕ್ರಿ ಅವರಿಗೆ. ಅಂತವೆಲ್ಲ ಮಾಡ್ತೀರಿ? ಹ್ಞೂ ಸರ್. ಸೊ ಇವುಗಳಿಗೆಲ್ಲ ನೀವು ಏನು ಯಾವ ರೀತಿ ಬೆಲೆ ನಿಗದಿ ಮಾಡ್ತೀರಿ ಸರ್? ರೈತರಿಗೆ ನಾವು ಬೇಕಾಗಿರ್ತವ್ರೆ, ಈಗ ನಾವು ಅವ್ರಿಗೆ ಮಾಡಿಕೊಟ್ನಂದ್ರ ನಾಳೆ ಅವ್ರಿಗೂ ಬೆಳೆ ಬಂದ ಹೊತ್ನಾಗ ಏನೋ ಬರುವಲ್ದಕ್ಕ ಕೊಡ್ತಾರೆ ಸರ್ ಅವ್ರು. ವಿನಿಮಯ ಅಷ್ಟೇ ಇದೆ? ಹ್ಞೂ ಸರ್. ನಿಮಗೆ ದುಡ್ಡೇ ಕೊಡ್ಬೇಕಂತ ಏನಿಲ್ಲ? ಇಲ್ಲ ಸರ್, ದುಡ್ಡನ್ನು ಕೊಡ್ತಾರ್ರಿ, ಏನಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೇಳಿದ್ರೆ ಕಡಿಮೆ ಕೊಡ್ತಾರ. ಅಲ್ಲಿಂದ ಮತ್ತೆ ಕಣಕ್ಕೆ ಹೋದಲ್ಲಿ ಎಲ್ಲ ಏನ ದಾನ ಬೈತಾರೆ ಸರ್, ಅವನಷ್ಟು ಕೊಡ್ತಾರೆ. ಕೊಡ್ತಾರೆ ಈಗಲೂ? ಈಗಿನೂ ಕೊಡ್ತಾರೆ. ನೀವು ಒಬ್ರು ಆಯ್ಗಾರ? ಹ್ಞೂನ್ರಿ. ಅವರು ಆಯ್ತರು ನಿಮಗೆ ದವಸ ಧಾನ್ಯಗಳನ್ನು ಕೊಡೋದಕ್ಕೆ, ಅದು ಪಡ್ಕೊಳ್ಳೋಕ್ಕೆ ನಿಮ್ಗೆ ಹಕ್ಕಿದೆ. ಹೌದು ಸರ್. ಅವರು ಕೊಡ್ತಾರೆ ಪ್ರೀತಿಯಿಂದ? ಹ್ಞೂ ಸರ್. ಹಾಂ ಹಾಂ, ಸರಿ. ಇದರ ಜೊತೆಗೆ ನಿಮಗೆ ಕುಲುಮೆ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ರಿ. ಇತ್ತೀಚೆಗೆ ಕುಲುಮೆಗಳ ಕೆಲಸಗಳು ಕಡಿಮೆ ಆಗ್ತಾ ಇದೆ, ಬೇರೆ ಬೇರೆ ಹಳ್ಳಿಗಳಲ್ಲಿ ಕುಲುಮೆಗಳೇ ನಿಂತು ಹೋಗಿದ್ದಾವೆ. ನಿಮ್ಮ ಈಗ ಸದ್ಯಕ್ಕೆ ಮೈನಹಳ್ಳಿಯಲ್ಲಿ ಕುಲುಮೆ ಕೆಲಸಗಳು ವೇಗಗತಿಯಲ್ಲಿ ಸಾಗ್ತಾ ಇದೆಯಾ, ನಿಧಾನ ಆಗ್ತಾ ಇದೆಯಾ, ಹೇಗೆ ಸರ್? ಒಂದು ಸ್ವಲ್ಪ ನಿಧಾನವಾಗಿ ಹೊಂಟೈತೆ ಸರ್. ಯಾಕಂದ್ರೆ ಮಳೆ ಬಂದೋಗ ಸ್ವಲ್ಪ ಜೋರು ಆಗ್ತೈತೆ ರೀ. ಜೋರು ಆಗ್ತದೆ. ಈಗ ಮಳೆಗಾಲಿಲ್ಲಲ್ರಿ, ಒಂದು ಸ್ವಲ್ಪ ಆಗಲಿ, ಮಳೆಗಾಲ ಬರಲಿ ಮಳೆಗಾಲ ಹೋಗಲಿ ಅದು ಮುಖ್ಯ ಅಲ್ಲ, ಕಾಲದಿಂದ ಕಾಲಕ್ಕೆ ನಿಮ್ಮ ಅವಲಂಬನೆ ಕಡಿಮೆಯಾಗಿದೆ ಅಂತ ಅನಿಸಿದೆಯಾ? ಹೌದು ಸರ್, ಕಡಿಮೆ ಆಗೈತ್ರಿ. ಈಗ ಒಂದು ಸ್ವಲ್ಪ ಕಡಿಮೆ ಇರಿ ಸರ್, ಅವಾಗಿ ಇವಾಗ ಕಡಿಮೆ ಸರ್. ಏನು ಕಾರಣ ಅಂತ ಅನಿಸುತ್ತೆ ನೀವು? ಅದರಿಂದ ಸರ್, ಈಗ ವೆಲ್ಡಿಂಗ್ ಮಿಷನ್ ಬಂದವಲ್ರಿ ಸರ್, ಅದಕ್ಕೆ ವರ್ಕೌಟ್ ಜಾಸ್ತಿ ಆಗ್ತೈತೆ ರೀ. ಅಲ್ಲಿ ಹೋಗ್ತಾರೆ? ಅಲ್ಲಿ ಹೋಗ್ತಾರೆ. ಇದಕ್ಕೆ ಕಡಿಮೆ ಆಗ್ತೈತೆ ಸರ್. ಕೆಲವು ಸಾಮಾನುಗಳು ರೆಡಿಮೇಡ್ ಸಿಗ್ತಾ ಇದೆ? ಹ್ಞೂ ಸರ್, ಎಲ್ಲ ಈಗ ರೆಡಿಮೇಡ್ ಸಿಗ್ತೈತೆ ರೀ. ಈಗ ಅದಕ್ಕೆ ಇದನ್ನು ಒಂದು ಸ್ವಲ್ಪ ನಿಧಾನ ಹೊಂಟೈತೆ ಸರ್. ಮಂಜುನಾಥ್ ಅವರೇ, ನೋಡಿ, ನಿಮ್ಮ ಈ ಪಾರಂಪರಿಕ ವೃತ್ತಿ ಜೊತೆಗೆ ವ್ಯವಸಾಯನೂ ಮಾಡ್ತಾ ಇದ್ರಿ. ಹ್ಞೂ ಸರ್. ಎಷ್ಟು ಎಕರೆ ಭೂಮಿ ಇದೆ? 4 ಎಕರೆ ಸರ್. ಮೊಸರಿ 2 ಎಕರೆ, ಎರಿ 2 ಎಕರೆ. ಏನೇನು ಬೆಳಿತೀರಿ? ಮೆಕ್ಕೆಜೋಳ ರೀ, ಅಲ್ಲೇ ಉಳ್ಳಾಗಡ್ಡೆ ರೀ. ಕೃಷಿ ಕೆಲಸಗಳು ಯಾರು ಮಾಡ್ತಾರೆ? ನೀವು ಮಾಡ್ತೀರಾ? ನಾವು ಮಾಡ್ತೀವಿ. ನೀವು ಮಾಡ್ತೀವಿ? ಗಂಡ ಹೆಂಡತಿ ಮಾಡ್ತೀವ್ರಿ. ಮಕ್ಕಳು ಎಷ್ಟಿದ್ದಾರೆ? 2 ಗಂಡ್ಮಕ್ಳು ಅದಾರೆ, 1 ಹೆಣ್ಮಕ್ಳು. ಏನು ಮಾಡ್ತಾರೆ ಗಂಡ್ಮಕ್ಳು? ಗಂಡ್ಮಕ್ಳು ಒಬ್ಬ ನನ್ನ ಕೆಲಸ ಮಾಡ್ತಾನೆ ರೀ, ಅವ್ನಿಗೆ ಕಲಿಸಂತ ಹೊಟ್ಟಿವಿ ಸರ್. ಆಗ ಒಬ್ಬ ಇದನ್ನು ಫ್ಯಾಕ್ಟ್ರಿ ಆಗಲ್ಲ ಸರ್. ಈಗ ನೋಡಿ, ನಗರದಲ್ಲೇ ಆದರೆ ಯುವಕರು ಬೇರೆ ಬೇರೆ ಕೆಲಸ ಕಲಿಯೋದಕ್ಕೆ ತೊಡೆದುಕೊಳ್ಳೋದಕ್ಕೆ ಹಾತೊರಿತಾ ಇದ್ದಾರೆ. ಹ್ಞೂ ಸರ್. ಹಳ್ಳಿಯಲ್ಲಿ ಕುಲುಮೆ ಕೆಲಸ ಆಗಿರ್ಬೋದು, ಬಡಿಗೆ ವೃತ್ತಿ ಆಗಿರ್ಬೋದು, ಬೇರೆ ಏನೇನಿದ್ದಾವೆ ಸಾಂಪ್ರದಾಯಿಕ ವೃತ್ತಿಗಳು, ಇಲ್ಲಿಗೆ ಯುವಕರು ಬರೋದು ಕಡಿಮೆ ಆಗಿದೆ ಅಂತ ಅನ್ಸಿದ್ಯಾ? ಇಲ್ಲ ಸರ್, ಕಲಿಯೋದಕ್ಕೆ ಬರ್ತಾರೆ ಸರ್, ಬರ್ತಾರೆ ಹೋಗ್ತಾರೆ. ಅಲ್ಲ, ಮೊದಲಿಗೂ ಈಗೂ ಹೋಲಿಕೆ ಮಾಡಿದರೆ? ಈಗ ಮೊದಲಾಗ ಒಂದು ಸ್ವಲ್ಪ ನಡೀತದೆ ಸರ್, ಈಗ ಏನಂದ್ರೆ ಇವು ಬಂದದ ಸರ್, ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಇರ್ ಸರ್, ನಿಧಾನ ಸರ್, ಸಂಪೂರ್ಣವಾಗುತ್ತೆ. ಅಲ್ಲ, ಕೆಲಸ ಕಲಿಯೋದಕ್ಕಾಗಲಿ, ಇದನ್ನೊಂದು ನಾನು ಜೀವನಕ್ಕೆ ಆಧಾರ ಮಾಡ್ಕೊಳ್ತೀನಿ ಅಂತೇಳಿ ಯಾರಾದರೂ ನಿಮ್ಮ ಹತ್ರ ಕಲೀಲಿಕ್ಕೆ ಏನಾದರೂ ಬರ್ತಾ ಇದ್ದ? ಬರ್ತಾ ಇಲ್ಲ ಸರ್. ಈಗ ನೀವು ನಿಮ್ಮ ಮಕ್ಕಳನ್ನೇ ತೋಡಿಸ್ಕೊಳ್ಳಿ? ಹ್ಞೂ ಸರ್. ಹ್ಞೂ ಸರ್. ಅಥವಾ ಬಡಿಗರು ಬೇರೆಯವರು, ನಿಮ್ಮ ವೃತ್ತಿಯವರು ಬೇರೆ ಯಾರಾದರೂ? ಇಲ್ಲ ಸರ್, ಬರಲ್ಲ. ಇಲ್ಲ ಸರ್. ಇದಕ್ಕೆ ನಮ್ಮ ಕಸಬ್ದಾರಿ ನಮ್ಗಾಗ ಸರಿ ಹೋಗ್ತದೆ ಸರ್. ಅಂದರೆ ನಿಮ್ಮ ಬಡಿಗರೇ ಬೇರೆ ಬೇರೆ ಕುಟುಂಬದವರು ನಿಮ್ಮ ಜೊತೆ ಸೇರ್ಬೋದು? ಮಾಡ್ತಾರೆ ಸರ್, ಮಾಡ್ತಾರೆ. ಕಲಿಯೋದು ಇದೆಲ್ಲ ಇದೆ. ಹಾಂ, ಕಲಿಯೋದು ಕಡಿಮೆ ಇರಿ ಸರ್. ಇದು ಈಗ ಏನಂದ್ರೆ ರೈತರದು, ಈಗ ನಾವು ಮಾಡ್ತೀವಲ್ರಿ ಸರ್, ಅವರು ಬೇರೆ ಹೋಗ್ತಾರೆ, ನಾವು ಬೇರೆ, ಮತ್ತು ನಮ್ಮ ಸಂಬಂಧಕ್ಕೆ ನಾವು ಮಾಡ್ಕೊತೀವಿ ಸರ್. ಬೇರೆದವರು ಮಾಡಂಗಿಲ್ಲ ಸರ್. ಈಗ ಮಡಿಗೆ ಕೆಲಸಗಳು ಇನ್ನೂ ಇದಾವೆ ಅದರ ಪ್ರಕಾರ? ಅದರ ಸರ್. ಇವತ್ತಿಗೂ ಹೊಸ ಹೊಸ ನಿರ್ಮಾಣ ಆಗ್ತಿದಾವ? ಹ್ಞೂ ಸರ್, ಆಗ್ತಾವ್ರೆ. ಮನೆ ಕಟ್ಟಡ, ಈ ಕಟ್ಟಿಗೆ ಮನೆಗಳನ್ನು, ಅಂಕಣ ಮನೆಗಳನ್ನು ಕಟ್ಸ್ಕೊಳ್ಳೋದು ನಡೀತದೆ ಸರ್. ಹಾಗಾಗಿ ನಿಮ್ಮ ಜೀವನಕ್ಕೆ ಏನು ತೊಂದರೆ ಇಲ್ಲ? ಇಲ್ಲ ಸರ್, ಹಂಗ ನಡೀತದೆ. ಆದಾಯದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ? ಇಲ್ಲ ಸರ್. ಈ ಕೃಷಿ ಬಗ್ಗೆ ಸ್ವಲ್ಪ ಹೇಳಿ. ನೀವು ಭಾಳ ಮುಖ್ಯವಾಗಿ 4 ಎಕರೆ ಭೂಮಿ ಇದೆ ಅಂತ ಹೇಳಿದ್ರಿ, ಅದ್ರ 2ರಲ್ಲಿ ಮಸಾರಿ ಇದೆ, 2 ಎಕರೆ ಎರೆ ಭೂಮಿ ಇದೆ ಅಂತ ಹೇಳಿದ್ರಿ. ಮಸಾರಿಯಲ್ಲಿ ಏನು ಬೆಳಿತೀರಿ? ಮೆಕ್ಕೆಜೋಳ ಆಗ್ತಾನೆ ಸರ್. ಮೆಕ್ಕೆಜೋಳ, ಅದು ಹೆಂಗೆ ನಿಮಗೆ ಲಾಭದಾಯಕನ? ಲಾಭ ಏನಿಲ್ಲ ರೀ. ಆಗ ಮತ್ತು ಕಸ ಕಸ ತೆಗೆ ಹೋಗೋದಾಗಲ್ಲ ರೀ ಸರ. ಇಲ್ಲೇ ಕೆಲಸಕ್ಕೆ ಹೋಗ್ತೀವಿ ರೀ, ಮತ್ತೆ ಹೋಗಂಗಿಲ್ಲ, ಅನುಕೂಲ ಆದಾಗ ಹೋಗ್ತೀವಿ ರೀ. ಇಷ್ಟು ಆಳಿಗೆ ಹಸ್ತಿರ್ತೀವಿ ರೀ. ಇದರಲ್ಲಿ ಎರೆ ಭೂಮಿ ಒಳಗೆ ಏನು ಬೆಳಿತೀರಿ? ಉಳ್ಳಗಡ್ಡೆ ಸರ್. ಉಳ್ಳಗಡ್ಡೆ, ಉಳ್ಳಗಡ್ಡೆ ನಿಮ್ಮ ಭಾಗದಲ್ಲಿ ಅದು ಫೇಮಸ್ ಅದು? ಹ್ಞೂ ಸರ್. ಹ್ಞೂ ರೀ. ಏನು ಆ ಮಟ್ಟಿಗೆ ಬೆಳೆದು? ಯಾವ ವಾತಾವರಣ ಕಾರಣನೋ? ಹವಾಮಾನಕ್ಕೆ ಹೋಗ್ತದೆ ಸರ್. ಅಲ್ಲ, ಹವಾಮಾನ ಹೊಂದಾಣಿಕೆ ಆಗಿರೋದ್ರಿಂದ ಈ ಬೆಳೆ ಬೆಳೀತಾ ಇದ್ರು ಅಥವಾ ಲಾಭದಾಯಕವಾಗಿದ್ದು ಹೇಗೆ ಇದು? ಏ ಸರ್, ಅದು ಒಮ್ಮೆ ಲಾಭ ಆಗ್ತೈತೆ ರೀ, ಒಮ್ಮೆ ಲುಕ್ಸಾನೇ ಆಗಿಬಿಡುತ್ತೆ ಸರ್. ಅದು ಲುಕ್ಸಾನೇ ಇಲ್ಲ ಅಂತಾರೆ ಕೆಲವರು. ಆಗ್ತದೆ ಸರ್. ಮತ್ತು ಏನು ಅದು ಕೀಡಿ ಬಿದ್ದ ಎಣ್ಣೆ ಪಣ್ಣಿ ಹೊಡೆದ್ರೆ ಸರಿ ಹೋಗ್ತೈತೆ ರೀ, ಇಲ್ಲ ಹೊಡ್ಲಿಕ್ಕೆ ಏನೈತಿ ರೀ, ಅದು ಖುಷಿನೂ ಹೋಗ್ಬಿಡ್ತಾರೆ. ಅಲ್ಲ, ನನಗೆ ಅನ್ಸಿದ ಮಟ್ಟಿಗೆ ಉಳ್ಳಗಡ್ಡೆ ಲಾಭ ಆಯ್ತಾ, ನಷ್ಟ ಇಲ್ಲ ಈ ಕೃಷಿಯಲ್ಲಿ ಅಂತ? ಇಲ್ಲ ರೀ, ಬಿತ್ತದಕ್ಕೂ ಸಾರ್ಥಕ ಆಗ್ತದೆ ಸರ್. ಸಾರ್ಥಕ ಆಗ್ತದೆ, ಲಾಭ ಜಾಸ್ತಿ ಇದೆ ಅಂತ, ಖರ್ಚು ಕಡಿಮೆ ಅಂತ? ಹೌದಾ? ಸ್ವಲ್ಪ ಕಡಿಮೆ ಆಗತ್ತೆ ಸರ್. ಮತ್ತು ಮೊಸರಿಗೂ ಯಾರಿಗೂ ಕಡಿಮೆ ಆಗತ್ತೆ ಸರ್. ಮೊಸರಿದು ಖರ್ಚು ವಜ್ಜೆ ಆಗತ್ತೆ ರೀ. ಅಲ್ಲ, ಉಳ್ಳಗಡ್ಡೆ ಬೆಳೆಯಲ್ಲಿ ಕಳೆ ಜಾಸ್ತಿ ಬೆಳೆಯಲ್ಲ ಅಂತಾರ ಹೌದಾ? ಇಲ್ಲ ರೀ ಸರ್, ಗಡ್ಡಿ ಹೊಡೆದ್ಬಿಟ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಆದ್ರೆ ಬೇರೆ ಬೆಳೆಗಳಿಗೆ ಕಳೆ ಜಾಸ್ತಿ ಆದಂಗೆ ಇಲ್ಲಿ ಆಗಲ್ಲ ಅಂತಾರೆ. ಅದಕ್ಕೆ ಬರಲ್ಲ ಸರ್, ಬರಲ್ಲ ಇದು. ಇಲ್ಲ ಹಾಂ, ಹಂಗಾಗಿ ಕಳೆ ನಿರ್ವಹಣೆ ಮಾಡೋದು ಸುಲಭ ಇದರಲ್ಲಿ. ಹೌದು ಸರ್, ಹೆಚ್ಚು ಇರೋದೇ ಇಲ್ಲ. ಇಲ್ಲ ಸರ್, ಕಳೆ ಟೆನ್ಷನ್ ಇಲ್ಲ. ಇಲ್ಲ ಸರ್, ಇದು. ಹ್ಞೂ, ಇಲ್ಲೇ ಮತ್ತೆ ಬೇರೆ ಕಡೆ ಇವನ್ನು ಸುರ್ಪನ್ನ ಹಾಕಿದ್ರೆ ಮತ್ತೆ ಗಡ್ಡಿ ಹೊಡಿಬೇಕು, ಕಾಯಿ ತೆಗಿಬೇಕು ಸರ. ಇದು ಉಳಿ ಬಡಿದಂದ್ರೆ ಯಾರು ತೆಗಿಯಲಿಲ್ಲ ಸರ್ ಅದಕ್ಕೆ. ಹಾಂ, ಒಳ್ಳೆಯದು ಮಂಜುನಾಥ್ ಅವರೇ. ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಬಡಿಗೆ ವೃತ್ತಿಯ ಬಗ್ಗೆ, ಅದರಲ್ಲೂ ಕೊಪ್ಪಳ ಜಿಲ್ಲೆಯಾದ್ಯಂತ ಅಂಕಣದ ಮನೆಗಳು, ಕಟ್ಟಿಗೆಯನ್ನು ಬಳಸಿಕೊಂಡು ಮನೆ ಕಟ್ಟಿಸುವಂಥ ಪರಂಪರೆ ಇವತ್ತಿಗೂ ಇದೆ. ಹ್ಞೂ ಸರ್, ಅದು ನಿಮ್ಮ ಜೀವನಕ್ಕೆ ಆಧಾರವಾಗಿದೆ. ಹ್ಞೂ ಸರ್, ಅದ್ರ ಬಗ್ಗೆ ಹೇಳಿದ್ರಿ. ಮತ್ತು ರೈತರಿಗೆ ಬೇಕಾಗುವಂತಹ ಕಟ್ಟಿಗೆ ಸಾಮಾನುಗಳನ್ನೆಲ್ಲ ಮಾಡಿಕೊಡ್ತೀರಿ, ರೆಂಟೆ, ಕುಂಟೆ, ನಗ, ಇಂಥವೆಲ್ಲ ಮಾಡಿಕೊಡ್ತಾ ಇದ್ದೀರಿ. ಅದ್ರ ಬಗ್ಗೆನೂ ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ ಮತ್ತು ಕೃಷಿ ಅನುಭವಗಳನ್ನು ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮೈನಳ್ಳಿ ಗ್ರಾಮದ ಮಂಜುನಾಥ ಬಡಗೇರ ಅವರೊಂದಿಗೆ ಕೃಷಿ ಮತ್ತು ಬಡಗೇರ ವೃತ್ತಿಯ ಬಗ್ಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೃಷಿ ಗೀತೆಗಳು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಲ್ಲಿಗೆ ಮ್ಯಾಗ ಚಿಮುಕಿಸಬೇಕು, ಕಳೆನಾಶಕ